ಸಾಮಾನ್ಯ ತಳಿಗಳಾದರೆ ಓಪನ್ ಪಾಲಿನೇಟೆಡ್ ವೆರೈಟಿ ಅಂತ ನಾವು, ಆ ತಳಿಗಳಾದರೆ 750 ಗ್ರಾಂ ಬೀಜ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುತ್ತದೆ. ಇದಕ್ಕೆ ಒಂದು ಪ್ರಮುಖವಾಗಿ ನಮಗೆ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು, ಸೀಡ್ ಟ್ರೀಟ್ಮೆಂಟ್ ಅಥವಾ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಗೌಚ್ ಅಂತಕ್ಕಂಥ ಅಥವಾ ಇಮ್ಡಾಕ್ಲೋಪ್ರಿಡ್ ಅಂತಕ್ಕಂಥ 5 ml/kg ಬೀಜನ ಅದರಲ್ಲಿ ದ್ರವಣದಲ್ಲಿ ನಾವು ಎದ್ದು ಬೀಜೋಪಚಾರ ಮಾಡಿದ್ರೆ ಬಡ್ ನೆಕ್ರೋಸಿಸ್ ಅಂತಕ್ಕಂಥ ಸುಳಿ ಕೊಳೆ ರೋಗವನ್ನು, ಸುಳಿ ನಂಜಾಣು ರೋಗವನ್ನು ನಾವು ನಿಯಂತ್ರಿಸ್ಬೋದು. ಇದಲ್ದಲೆ ನಾವು ಅದಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರ ಯಾವುದಪ್ಪ ಅಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಸಾರಜನಕ 100 kg, ರಂಜಕ 88 kg ಮತ್ತು ಪೊಟ್ಯಾಶ್ 100 kg ಪ್ರತಿ ಹೆಕ್ಟೇರ್ಗೆ ನಾವು ಒದಗಿಸಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಬಿತ್ತುವುದಕ್ಕಿಂತ ಮುಂಚೆ 50% ಸಾರಜನಕ ಅಂದರೆ 50 kg ಸಾರಜನಕ ಮತ್ತು ಪೂರ್ಣ ಪ್ರಮಾಣದ ರಂಜಕ ಹಾಗೂ ಪೂರ್ಣ ಪ್ರಮಾಣದ ಪೊಟ್ಯಾಶ್ ಗೊಬ್ಬರವನ್ನು ಭೂಮಿ ತಯಾರು ಮಾಡುವ ಹಂತದಲ್ಲೇ ಕೊಡಬೇಕಾಗ್ತದೆ. ಇನ್ನು ಉಳಿತಕ್ಕಿರ್ತಕ್ಕಂತಹ 50% ಸಾರಜನಕವನ್ನು ಬಿತ್ತಿದ 30 ದಿನಗಳ ನಂತರದಲ್ಲಿ ಮೇಲುಗೊಬ್ಬರವಾಗಿ 15 cm ದೂರದಲ್ಲಿ, ಗಿಡದಿಂದ 15 cm ದೂರದಲ್ಲಿ, 2.5 cm ಆಳದಲ್ಲಿ ಪಾತಿ ಮಾಡಿ ಕೊಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು ರೈತರು. ಹಾಗೆ ಡಾಕ್ಟರ್, ಈ ಒಂದು ಬೆಳೆಯಲ್ಲಿ ಉಪಯೋಗಿಸಬಹುದಾದಂಥ ಬೀಜೋಪಚಾರ ಕ್ರಮ? ಬೀಜೋಪಚಾರ ಇಮಿಡಾಕ್ಲೋಪ್ರಿಡ್ ಅಂತಕ್ಕಂಥ ಒಂದು ಕೆಮಿಕಲ್ನ ಅಥವಾ ಗೌಚ್ ಅಂತಕ್ಕಂಥ ಕೆಮಿಕಲ್ 5 ml/kg ಜೊತೆ ಟ್ರೀಟ್ಮೆಂಟ್ ಮಾಡಿ ನಾವು ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೋದು. ಕಡಿಮೆ ವೆಚ್ಚದ್ದು ಒಂದು ಬೀಜೋಪಚಾರ ಮಾಡೋದ್ರಿಂದ ನೀವು 4 ಸ್ಪ್ರೇನ ನೀವು ಕಂಟ್ರೋಲ್ ಮಾಡ್ದಂಗೆ. ಅಂದ್ರೆ ಬೀಜೋಪಚಾರ ಅಂದ್ಕೊಳ್ಳೋಣ, ಎಷ್ಟು ವೆಚ್ಚ ಜಾಸ್ತಿ ಇರುತ್ತೆ ಅನ್ನೋ ಮನೋಭಾವನೆ ಇರ್ತದೆ. ಅದಕ್ಕೆ ಬೀಜೋಪಚಾರ ಮಾಡೋದ್ರಿಂದ ರೈತರಿಗೆ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ. ಮತ್ತು ಇದನ್ನು ಸಾಲಿನಿಂದ ಸಾಲಿಗೆ, ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 2.5-3 meters ಅಂತರದಲ್ಲಿ ಸಾಲುಗಳನ್ನ ಮಾಡಬೇಕು. 2.5-3 meters ಸಾಲಿನ ಅಂತರದಲ್ಲಿ ಸಾಲುಗಳನ್ನು ಮಾಡಿದ ನಂತರ ಸಾಲಿನಿಂದ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 1 meter ಅಂತರದಲ್ಲಿ ಗುಣಿಗಳನ್ನು ತೆಗಿಬೇಕು. ಒಂದು ಗುಣಿಯಲ್ಲಿ ಕನಿಷ್ಠ ಪಕ್ಷ 4-5 ಬೀಜಗಳನ್ನು ನಾವು ಊರಬೇಕಾಗುತ್ತದೆ. ಅದರಲ್ಲಿ ಮೊಳಕೆ ಒಡೆದು ಚೆನ್ನಾಗಿ ಬಂದಂತಹ 2 ಸಸಿಗಳನ್ನು, ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ 2 ಸಸಿಗಳನ್ನು ಆಯ್ಕೆ ಮಾಡಿಕೊಂಡು ಇನ್ನು ಉಳಿಗಿರ್ತಕ್ಕಂಥ 2 ಸಸಿಗಳನ್ನು ಕಿತ್ತು ಹಾಕಬೇಕಾಗ್ತದೆ. ಇದಲ್ದಲೆ ಇತ್ತೀಚಿನ ದಿನಗಳು ಏನು ಮಾಡ್ತಾಯಿದ್ದಾರೆ ಅಂದರೆ, ಈಗ ಟೊಮೆಟೊ, ಬದನೆ, ಮೆಣಸಿನಕಾಯಿ ಹಾಗೆ ತಯಾರು ಮಾಡೋದು ಪ್ರೋಟ್ರೇದಲ್ಲಿ ತಯಾರು ಮಾಡ್ತಾಯಿದ್ದಾರೆ. ಆ ಥರ ಈಗ ಈ ಕಲ್ಲಂಗಡಿದಲ್ಲೂ ಏನು ಮಾಡ್ತಾಯಿದ್ದಾರೆ ಅಂದರೆ, ಈ ಬೀಜ ಉಳಿಸಲಿಕ್ಕೆ, ಯಾಕಂದರೆ ಸಂಕರಣ ತಳಿಗಳ ಬೀಜ ಭಾಳಷ್ಟು ದುಪ್ಪಟ್ಟಿರ್ತದೆ, ಭಾಳ ದುಬಾರಿ ಆಗಿರ್ತದೆ, ರೈತರಿಗೆ ಭಾಳ ಹೊರೆ ಆಗುತ್ತೆ. 3-4 ಬೀಜಗಳನ್ನು ಬಿತ್ತಿ 2 ಸಸಿಗಳನ್ನು ತೆಗೆದುಹಾಕೋದ್ರಿಂದ ರೈತರಿಗೆ ನಷ್ಟ ಆಗ್ತದೆ. ಅದಕ್ಕೆ ಏನು ಮಾಡ್ತಿದ್ರು, ಈಗ ನರ್ಸರಿನಲ್ಲೇ ಈಗ ನಾವು ಟೊಮೆಟೊ, ಬದನೆ, ಮೆಣಸಿನಕಾಯಿ ಆಗಿ ಪ್ರೋಟ್ರೇದಲ್ಲಿ ತಯಾರಿಸ್ತೀವಲ್ಲ, ಆ ಥರ ಈ ಕಲ್ಲಂಗಡಿದಲ್ಲೂ ಸಹ ನಾವು ಪ್ರೋಟ್ರೇದಲ್ಲಿ ಸಸಿಗಳನ್ನು ತಯಾರಿಸಿ ವಿತರಣೆ ಮಾಡ್ತಾಯಿದ್ದಾರೆ. ಇದರಿಂದ ರೈತರಿಗೆ ನಷ್ಟ ಕಡಿಮೆ ಆಗ್ತಾಯಿದೆ. ಹಾಗೆ ಡಾಕ್ಟರ್, ಈ ಒಂದು ಬೆಳೆಗೆ ಮುಖ್ಯವಾಗಿ ಕೆಲವು ಸಸಿಗಳನ್ನು ಮಾಡ್ಕೊಳ್ಳುವಂಥದ್ದು ಅಂದರೆ ಅಗೆಗಳನ್ನು ಮಾಡ್ಕೊಳ್ಳುವಂಥದ್ದು, ಅಗೆಗಳನ್ನು ಮಾಡ್ಕೊಳ್ತೀವಿ, ಅಗೆಗಳನ್ನ ಮಾಡ್ಕೋತೀವಿ. ಅಗೆಗಳನ್ನ ನೇರವಾಗಿ 4-5 ರೂಪಾಯಿಗೆ ಒಂದು ಅಗೆ ಥರ ಮಾರಾಟ ಮಾಡ್ತಾ ಇದ್ದಾರೆ. ಅದು ಲಾಭದಾಯಕ, ಯಾಕಂದರೆ ಈ ಸಂಕರಣ ತಳಿಗಳಲ್ಲಿ ಬೀಜದ ದರ ಭಾಳಷ್ಟು ಹೆಚ್ಚಿರ್ತದೆ. ಆದ್ದರಿಂದ ಸಸಿ ಮಡಿನಲ್ಲಿ ಸಸಿ ತಯಾರಿ ಮಾಡಿಕೊಂಡು ನೇರವಾಗಿ ನಾಟಿ ಮಾಡೋದ್ರಿಂದ ನಮಗೆ ಬೀಜದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು, ಮತ್ತು ಇದರಿಂದ ಖರ್ಚನ್ನು ಸಹ ನಾವು ಕಡಿಮೆ ಮಾಡ್ಬೋದು. ಇದು ವೈಜ್ಞಾನಿಕ ಅನುಸರಿಸಿದ್ರೆ ನಾಟಿ ಹಂತದಲ್ಲಿ ಬಿತ್ತನೆ ಕ್ರಮವನ್ನು ಕಡಿಮೆ ವೆಚ್ಚದಲ್ಲಿ ಮಾಡ್ಕೋಬೋದು. ಹಾಗೆ ಡಾಕ್ಟರ್, ಇನ್ನು ನೀರಾವರಿ ವಿಷಯಕ್ಕೆ ಬಂದಾಗ, ಹೇಗೆ ಸಕಾಲಕ್ಕೆ ನೀರನ್ನು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಟ್ಟರೆ ಸೂಕ್ತ, ಮತ್ತು ನಿರಂತರವಾಗಿ ಹೆಚ್ಚೆಚ್ಚು ನೀರು ಕೊಟ್ಟಷ್ಟು ಹಣ್ಣನ್ನು ನಾವು ರುಚಿಯಾದ ಮತ್ತು ಒಂದು ದೊಡ್ಡ ಗಾತ್ರದ ಹಣ್ಣನ್ನು ಪಡೀಲಿಕ್ಕೆ ಸಾಧ್ಯ ಅಥವಾ ಹೇಗೆ ಅಂತ? ನದಿ ಪ್ರದೇಶದಲ್ಲಿ ಬೆಳೀತಕ್ಕಂತಹ ಕಲ್ಲಂಗಡಿಗೆ ನೀರನ್ನು ಕೊಡುವಂತಹ ಅವಶ್ಯಕತೆಯೇ ಬೀಳುವುದಿಲ್ಲ. ಯಾಕಂದರೆ ನದಿ ತೀರದಲ್ಲಿ ಅಂತರ್ಜಾಲದ ಬಸಿ ಮುಖಾಂತರ ಈ ಕಲ್ಲಂಗಡಿ ಬೇರು ಸರಿಸುಮಾರು 1-1.5 meters ಆಳದವರೆಗೆ ಬೇರು ಹೋಗ್ತದೆ. ಆ 1-1.5 meters ಆಳದಲ್ಲಿ ಈ ಬಸಿ ನೀರಿನ ಲಭ್ಯತೆಯನ್ನು ಉಪಯೋಗಿಸಿಕೊಂಡು ಬೆಳೆಯೋದ್ರಿಂದ ಈ ನದಿ ತೀರದಲ್ಲಿ ಬೆಳೀತಕ್ಕಂಥ ಕಲ್ಲಂಗಡಿ ಬೇಸಾಯಕ್ಕೆ ಯಾವುದೇ ತರಹದ ನೀರನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ. ಬೇಸಿಗೆಯಲ್ಲಿ ಬೆಳೀತಕ್ಕಂಥ ಕಲ್ಲಂಗಡಿಗೆ ನಾವು ಮಣ್ಣು ಮತ್ತು ಹವಾಗುಣವನ್ನು ಆಧರಿಸಿ ನಾವು ಪ್ರತಿ 4-6 ದಿನಕ್ಕೊಮ್ಮೆ ನಾವು ನೀರನ್ನು ಉಣಿಸಬೇಕಾಗ್ತದೆ.